ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾ ವಿ ವೆಂಕಟಸುಬ್ರಹ್ಮಣ್ಯನ್ ಸೇರಿದಂತೆ ಹಲವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇದೇ 12ರಂದು ಚಿಕ್ಕಬಳ್ಳಾಪುರದ ಎಸ್ಜೆಸಿಐಟಿ ಕಾಲೇಜಿನಲ್ಲಿ ಶಿಕ್ಷಣ ಮಾನವೀಕರಣದತ್ತ ಒಂದು ಹೆಜ್ಜೆ ಎಂಬ ವಿಷಯದ ಕುರಿತು ರಾಷ್ಟೀಯ ವಿಚಾರ ಸಂಕಿರಣವೊಂದನ್ನು ಹಮ್ಮಿಕೊಂಡಿದ್ದು, ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಉದ್ಘಾಟಿಸಲಿದ್ದಾರೆ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗವಹಿಸಲಿದ್ದು, ಇನ್ನಿತರರು ಕೂಡ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಚುನಾವಣೆ, ಮತ ಎಣಿಕೆ ಪ್ರಗತಿಯಲ್ಲಿ. ಮದ್ದೂರು ಪ್ರಕರಣ, ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮಾಜದ ಮುಖಂಡರ ಜೊತೆ ಶಾಂತಿ ಸಭೆ, ನಾಳೆ ಬಿಜೆಪಿ ನಿಯೋಗ ಭೇಟಿ. ವಿಧಾನಸಭಾ ಸದಸ್ಯರಿಗೆ ನೀಡಿದಂತೆ ಪರಿಷತ್ ಸದಸ್ಯರಿಗೂ ಅನುದಾನ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹಾಗೂ ರಾಜ್ಯದಲ್ಲಿ ವಿದ್ಯುತ್ ಸಮಸ್ಯೆ ಇಲ್ಲ, ಇಂಧನ ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ ಸರಿಯಾಗಿ 6:50:30. ಕೃಷಿರಂಗ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಮತ್ಸ್ಯ ತರಂಗ. ಆಕಾಶವಾಣಿ ಮೈಸೂರು ಕೇಂದ್ರದ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಸ್ನೇಹಿತರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಮತ್ಸ್ಯ ತರಂಗ, ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಲಿದ್ದೀರಿ. ಪಂಜರದಲ್ಲಿ ಮೀನು ಕೃಷಿ ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿವಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳುಕಿದಾಗ ರೈತ ಬಾಂಧವರೇ, ಇಂದಿನ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಪಂಜರದಲ್ಲಿ ಮೀನು ಕೃಷಿಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿವಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ಶಿವಕುಮಾರ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಈ ಪಂಜರದಲ್ಲಿ ಮೀನು ಕೃಷಿ ಅಂದರೆ ಏನು, ಈ ಪಂಜರ ಅಂದರೆ ಏನು, ಮತ್ತು ಇದನ್ನು ಯಾಕೆ ಅಭಿವೃದ್ಧಿ ಮಾಡಿದ್ರು, ಎಲ್ಲಿ ಪಂಜರಗಳನ್ನು ಇಟ್ಟು ನಾವು ಮೀನನ್ನು ಕೃಷಿ ಮಾಡ್ಬೋದು, ಇದರ ವೈಶಿಷ್ಟ್ಯತೆ ಏನು, ಯಾವ ತಳಿ ಸಾಕಬೇಕು, ಇಲಾಖೆ ಈ ನಿಟ್ಟಿನಲ್ಲಿ ಏನೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಭಿವೃದ್ಧಿಪಡಿಸಿದೆ, ಹೇಗೆ ರೈತರು ಪಂಜರದಲ್ಲಿ ಮೀನು ಕೃಷಿನ ಮಾಡಬಹುದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಪಂಜರದ ಮೀನು ಕೃಷಿ ಅಂದರೆ ಏನು ಅಂತ ಫಸ್ಟಿಗೆ ತಿಳ್ಕೊಡೋಣ. ನಮ್ಮ ನೈಸರ್ಗಿಕ ಜಲಸಂಪನ್ಮೂಲಗಳನ್ನು ಏನು, ನಮ್ಮ ಜಲಾಶಯ ಆಗಿರ್ಬೋದು, ನದಿ ಭಾಗ ಆಗಿರ್ಬೋದು, ಮತ್ತು ಸಮುದ್ರ, ಸರೋವರ, ಇದು ನೈಸರ್ಗಿಕ ಜಲಸಂಪನ್ಮೂಲಗಳಲ್ಲಿ ನಮ್ಮ ಪಂಜರಗಳನ್ನು ಅಳವಡಿಸಿ ಮೀನುಗಳನ್ನು ಸಾಕಣೆ ಮಾಡುವ ಒಂದು ಪದ್ಧತಿನ ನಾವು ಪಂಜಾಬದಲ್ಲಿ ಮೀನು ಕೃಷಿ ಅಂತ ಕರಿತೀವಿ. ಇದನ್ನ ಆಕ್ಚುಲಿ ಚೈನಾ ಮಾದರಿ ಅಂತಾನು ಕರೀತಾರೆ. ಚೈನಾ, ಜಪಾನು ಮತ್ತೆ ಥೈಲ್ಯಾಂಡು ಇದೆಲ್ಲ ಸಾಕಷ್ಟು ಮುಂಚೆ ಈ ಒಂದು ಮೀನು ಕೃಷಿ ಪ್ರಾರಂಭ ಆಗಿದೆ. ಈಗ ಅದನ್ನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಈ ಪಂಜಾಬದಲ್ಲಿ ಮೀನು ಕೃಷಿಯನ್ನು ತುಂಬ ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿದೆ. ಅದು ಈಗ ರೈತರಿಗೆ ಪರಿಚಯಿಸೋದಕ್ಕೆ ಮುಂಚಿತವಾಗಿ ನಮ್ಮ ಇಲಾಖೆ ವತಿಯಿಂದ ಫಾಂಟೋನ್ಸಲ್ಲಿ KRS ಜಲಾಶಯದಲ್ಲಿ ಅದನ್ನು ಯಶಸ್ವಿಯಾಗಿ ಪಂಜಾಬದ ಮೀನು ಕೃಷಿನ ಅನುಷ್ಠಾನ ಮಾಡಿ ತದನಂತರದಲ್ಲಿ ರೈತರಿಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಸಲಹೆ ಮತ್ತೆ ಎಲ್ಲ ಕೊಡ್ತಾ ಈಗ ಯಶಸ್ವಿಯಾಗಿ KRS ಪಂಜಾಬದ ಮೀನು ಕೃಷಿಯನ್ನ ರೈತರು ಮಾಡ್ತಾ ಇದ್ದಾರೆ. ಅಂದ್ರೆ ಮೊದಲಿಗೆ ಇಲಾಖೆಯಿಂದ ತಾವು ಪ್ರಯೋಗ ಮಾಡಿದ್ರಿ? ಹೌದು ಹೌದು ಹೌದು. ಯಾವ ರೀತಿ ಪಂಜರದಲ್ಲಿ ಮೀನು ಕೃಷಿ ಮಾಡಬಹುದು, ಅದು ಯಶಸ್ವಿ ಆದ್ಮೇಲೆ ಈಗ ತರಬೇತಿಯನ್ನ ರೈತರಿಗೆ ಕೊಟ್ಟು ರೈತರ ಕಡೆಯಿಂದ ತಾವು ಮಾಡಿಸ್ತಾ ಇದ್ದೀವಿ. ಹೌದು ಹೌದು. ಒಳ್ಳೆಯದು ಸರ್, ಹೇಳಿ ಸರ್, ಏನಿದು ಪಂಜರ ಅಂದ್ರೆ ಏನು? ಇದು ನಾನು ಈಗಾಗಲೇ ಹೇಳ್ದಂಗೆ ಪಂಜರದ ಮೀನು ಕೃಷಿನ ನದಿ ಸರೋವರ ಜಲಾಶಯ ಸಮುದ್ರಗಳಲ್ಲಿ ಶುದ್ಧ ನೀರು ಇರಬೇಕು ನಮಗೆ, ಅಂದರೆ ಕ್ಲೀನ್ ವಾಟರ್, ಎಲ್ಲ ಏನು ಕಲ್ಮಶ ಇದ್ದಂಗೆ ಮತ್ತು ಮಾಲಿನ್ಯ ರಹಿತವಾದ ನೀರನ್ನು, ಆಮೇಲೆ ನೀರಿನ ಅರಿವು ಇರಬೇಕು. ಅಂದರೆ ನೀರು ಅರಿತಾ ಇದ್ದರೆ ಅದು ಯಾವುದೇ ನಮಗೆ ಈ ಪಂಜಾಬದ ಮೀನು ಕೃಷಿ ಮಾಡೋದಕ್ಕೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದರಲ್ಲಿ ಕಡಿಮೆ ಸ್ಥಳಾವಕಾಶದಲ್ಲಿ ಹೆಚ್ಚು ಮೀನುಗಳನ್ನು ಬೆಳೀತಕ್ಕಂಥ ಪದ್ಧತಿ ಈ ಪಂಜಾಬದ ಮೀನು ಕೃಷಿನಲ್ಲಿ. ಈಗ ಪಂಜಾಬದ ಮೀನು ಕೃಷಿ ವಿನ್ಯಾಸ ಯಾವ ರೀತಿ ಇರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ನಿಯಂತ್ರಿತ ಪರಿಸರದಲ್ಲಿ ಸಾಮಾನ್ಯವಾಗಿ ಪಂಜರಗಳನ್ನು ಬಿದಿರು, GI ಪೈಪ್ಸು ಮತ್ತು PVC ಪೈಪ್ಸು, ಹಗ್ಗ ಮತ್ತು ಮೀನುಗಾರಿಕೆ ಬಲೆ ಇವುಗಳನ್ನು ಇತ್ಯಾದಿ ಉಪಯೋಗಿಸ್ಬಿಟ್ಟು ನಾವು ಈ ಕೇಜಸ್ ಅಂತ ಏನು ಹೇಳ್ತೀವಿ ಪಂಜರಗಳನ್ನು ನಾವು ಮೊದಲಿಗೆ ರೆಡಿ ಮಾಡ್ಕೊಂತೀವಿ. ಪಂಜರ ಮಾಡೋದ್ರದ್ದು ಮೂರು ಥರ ವಿಧ ಇದೆ. ಒಂದು ಆಯತಾಕಾರ ರೆಕ್ಟ್ಯಾಂಗ್ಯುಲರ್ ಅಂತೀವಿ, ಇನ್ನೊಂದು ಸರ್ಕ್ಯುಲರ್ ವೃತ್ತಾಕಾರದ್ದು, ಇನ್ನೊಂದು ಸ್ಕ್ವೇರ್ ಟೈಪಲ್ಲಿ ಅದನ್ನು ಚೌಕಾಕಾರ ಅಂತೀವಿ. ಈಗ ಹೆಚ್ಚು ಪ್ರಚಲಿತ ಇರೋದು ಆಯತಾಕಾರದಲ್ಲಿ ರೆಕ್ಟ್ಯಾಂಗಲ್. ಈಗ ರೆಕ್ಟ್ಯಾಂಗಲಲ್ಲಿ ಮಾಡಿದಾಗ ನಾವು ದರದಲ್ಲಿನೇ ಆ ಒಂದು ಪಂಜರಗಳನ್ನ ನಿರ್ಮಿಸ್ಕೊಂತೀವಿ. ನಿರ್ಮಿಸ್ಕೊಂಡು ಯಂತ್ರಚಾಲಿತ ದೋಣಿಗಳಲ್ಲಿ ಅದನ್ನು ಎಳೆದೋಯ್ತು ನಿಗದಿತ ಜಾಗದಲ್ಲಿ ನಾವು ಅದನ್ನು ಇನ್ಸ್ಟಾಲ್ ಮಾಡ್ತೀವಿ. ಈಗ ಕೇಜ್ಗಳನ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಜಾಗ ಯಾವ ರೀತಿ ಆಯ್ಕೆ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಮಿನಿಮಮ್ಮು 30 ಮೀಟರ್ ಆಳ ಜಾಗ ಇರಬೇಕು. ಅಂದರೆ ಆಳ ಒಂದು 30 ಮೀಟ್ರು ಖಂಡಿತವಾಗಿರಬೇಕು, ಮತ್ತು ನೀರಿನ ಅರಿವಿರಬೇಕು, ಮತ್ತು ಶುದ್ಧ ನೀರಿರಬೇಕು. ಅಂಥ ಜಾಗನ ಆಯ್ಕೆ ಮಾಡ್ಕೊಂಡು ಆ ಜಾಗಕ್ಕೆ ನಾವು ಕೇಜನ್ನ ಎಳೆದೊಯ್ದು ಅಲ್ಲಿ ಲಂಗರು ಹಾಕ್ತೀವಿ. ಈಗ ಹಡಗುಗಳನ್ನ ಯಾವ ರೀತಿ ದಡದಲ್ಲಿ ಲಂಗರು ಹಾಕ್ತೀವೋ ಅದೇ ರೀತಿ ಈ ಕೇಜಸ್ಸನ್ನು ಕಾಂಕ್ರೀಟ್ ಬ್ಲಾಕ್ಸು ಮತ್ತು ತೂಕದ ಹಗ್ಗಗಳನ್ನು ಯೂಸ್ ಮಾಡಿ ನಾವು ನಿಗದಿತ ಜಾಗದಲ್ಲಿ ಅದನ್ನು ನಿಲ್ಲಿಸ್ತೀವಿ. ಅಂದ್ರೆ ಲಂಗರ ಹಾಕಿ ಹಡಗ್ ನಿಲ್ಲಿಸ್ತೀರಿ. ಈ ಕೇಜ್ನ ಉದ್ದ ಆಗಲ್ಲ ಎತ್ತರ ಅವೆಲ್ಲ ಏನಿರುತ್ತೆ? ಈಗ ಆಯತಾಕಾರದಲ್ಲಿ ನಾವು ಈಗ ಸ್ಟ್ಯಾಂಡರ್ಡ್ ಆಗಿ KRS ಮಾಡ್ತಾ ಇರೋದು 6 ಮೀಟರ್ ಉದ್ದ ಇರುತ್ತೆ, 4 ಮೀಟರ್ ಅಗಲ ಇರುತ್ತೆ, ಮತ್ತೆ 4 ಮೀಟರ್ ಆಳ ಇರುತ್ತೆ. ಇದು ಒಂದು ಕೇಜಿನ ವಿನ್ಯಾಸ. ಅದೇ ರೀತಿ ಅದಕ್ಕೆ ಅಟ್ಯಾಚ್ ಆಗಿ ಈ ಕಡೆ 9 ಮತ್ತೆ ಪಕ್ಕದ 9 ಟೋಟಲ್ 18-20 ಕೆಜಸ್ಗಳನ್ನ ಆ ರೀತಿ ಒಬ್ರು ನಿರ್ಮಾಣ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಒಂದ್ರ ಪಕ್ಕ ಒಂದ್ರ ಪಕ್ಕ ಹೌದಾ? ಪ್ರತ್ಯೇಕವಾಗಿರ್ಬೇಕು. ಇದೆ ಜಾಯಿಂಟ್ ಆಗಿ ಇರುತ್ತೆ, ಎರಡು ಜಾಯಿಂಟ್ ಆಗಿ ಇರುತ್ತೆ. ಹೌದು ಪಂಜರ ಮಾಡ್ಕೋಬಹುದಾ? 18-20 ಪಂಜರಗಳನ್ನ ಮಾಡ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಉದ್ದ ಆಗಲ್ಲ ಹೇಳಿ ಇನ್ನೊಂದ್ಸರಿ. 6 ಮೀಟರ್ ಉದ್ದ, 4 ಮೀಟರ್ ಅಗಲ, ಮತ್ತೆ 4 ಮೀಟರ್ ಆಳ. ಇದು ಒಂದು ಪಂಜರದ ಸುತ್ತಳತೆ. ಈ ತರದೊಂದು 20 ಪಂಜರ ಮಾಡ್ಕೋಬಹುದು. ಹೌದು ಹೌದು, ಖಂಡಿತವಾಗಿ. ಆಮೇಲೆ ಈಗ ಪಂಜರ ಆಯ್ತು, ಪಂಜರದಲ್ಲಿ ಮೀನುಗಳಿಗೆ ಬಲೆಗ ಒಳಪದರ ಬಲೆ ಮತ್ತೆ ಹೊರಪದರ ಬಲೆ, ಇನ್ನರ್ ಅಪ್ಪ ಮತ್ತೆ ಔಟರ್ ಅಪ್ಪ ಅಂತ ಹೇಳಿ ನಾವು ಕೇಜಿಗೆ ಬಲೆನ ಎರಡು ರೀತಿ ಬಲೆಗಳನ್ನ ಅಳವಡಿಸಿರ್ತೇವೆ. ಈಗ ಇದು ಸಾಂಪ್ರದಾಯಿಕವಾಗಿ ಮಾಡ್ತಕ್ಕಂಥ ಮೆಥಡ್ ಆಯಿತು. ಯಾವುದು ನಾವು GI ಪೈಪು, PVC ಪೈಪು ಮತ್ತು ಕಬ್ಬಿಣ ಎಲ್ಲ ಯೂಸ್ ಮಾಡಿ. ಬಟ್ ಈಗ ತಾಂತ್ರಿಕತೆಯಿಂದ ತೇಲುವ ಪೆಟ್ಟಿಗೆಗಳು ಅಂತ ಬರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಫಾಂಟೂನ್ಸ್ ಅಂತೀವಿ. ತೇಲುವ ಪೆಟ್ಟಿಗೆಗಳನ್ನ ಯೂಸ್ ಮಾಡಿ ಬೆಳೆಸಿ ನಾವು ಪಂಜರಗಳನ್ನು ನಿರ್ಮಿಸ್ಕೊಂಡ್ರೆ ಅದು ಅತಿ ಸುಲಭ ಇರುತ್ತೆ, ಮತ್ತು ವೇರ್ ಆ್ಯಂಡ್ ಟೇರ್ಸ್ ಇರೋದ, ನಾಶ ಆಗೋದ, ಎಷ್ಟೇ ವರ್ಷಗಳಾದರೂ ಮಿನಿಮಮ್ 15-20 ವರ್ಷದವರೆಗೂ ಬಾಳಿಕೆ ಬರುತ್ತೆ. ಹಂಗಾಗಿ ನಾವು ತೇದುವ ಪೆಟ್ಟಿಗೆಯನ್ನು ಫಾಂಟನ್ಗಳನ್ನು ಬಳಸಿ ಸ್ಥಾಪಿಸಿದಾಗ ಸುರಕ್ಷತೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತೆ. ಅದನ್ನು ಈವನ್ನು ನಾವು ಸಂರಕ್ಷಣೆ ಪೋಷಣೆ ಅತಿ ಸುಲಭವಾಗಿರುತ್ತೆ. ಆಮೇಲೆ ನಮ್ಮ ಈ ಹೆಚ್ಚು ಗಾಳಿ ಮತ್ತು ಹೆಚ್ಚು ನೀರಿನ ರಭಸ ಇರೋ ಕಡೆ ಈ ಫಾಂಟನ್ಗಳನ್ನು ಬಳಸಿ ನಾವು ಪಂಜರಗಳನ್ನು ನಿರ್ಮಿಸ್ಕೊಂಡ್ರೆ ಹೆಚ್ಚು ಸುರಕ್ಷಿತ. ಹಂಗಾಗಿ ನಾವು ಈಗ ನಮ್ಮ ಮೀನುಗಾರಿಕೆ ಇಲಾಖೆ ಕಚೇರಿಯಿಂದ ಕಂಪಲ್ಸರಿ ಫಾಂಟೂನ್ಸ್ ಅದೇ ಮಾಡಬೇಕು ಅಂತೇಳಿ ಈಗ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ. ಮತ್ತು ಈಗ ಪಂಜರಗಳು ನಿರ್ಮಿಸ್ಕೊಂಡಾಯಿತು, ಈಗ ಏನಾಗುತ್ತೆ, ಹಕ್ಕಿಗಳು ಮತ್ತು ಇನ್ನಿತರ ಜಲಚರಗಳು ಆ ಪಂಜರದೊಳಗೆ ಬರಬಾರ್ದು. ಅದಕ್ಕೆ ಅವು ಬಂದು ಮೀನುಗಳನ್ನ ತಿನ್ನೋದಾಗಲಿ ಮತ್ತು ಪಂಜರದ ಮೀನುಗಳು ಹೊರಹೋಗದಂತೆ ಬಲೆಗಳನ್ನ ನಾನು ಆಗದೆ ಹೇಳ್ದಂಗೆ ಇನ್ನರ್ ಅಪ್ಪ ಮತ್ತು ಔಟರ್ ಅಪ್ಪ ಅದನ್ನು ಒಳಪದಾರದ ಬಲೆ ಹೊರಪದಾರದ ಬಲೆ ಹಾಕೊಂಡಿರ್ತೀವಿ. ಹೊರಗಡೆಗೊಂದು ಬಲೆ ಹಾಕಿರ್ತೀರಿ, ಒಳಗಡೆಗೊಂದು ಬಲೆ ಹಾಕಿರ್ತೀರಿ ಅಲ್ವಾ? ಹೊರಗಡೆ ಹಾಕಿರೋ ಬಲೆ ಹೊರಗಡೆಯಿಂದ ಏನು ಮೀನುಗಳು ಬೇರೆ ಬೇರೆ ಪ್ರಾಣಿಗಳು ಬಂದು ಪಂಜರದ ಒಳಗಡೆ ಇರೋ ಮೀನನ್ನ ತಿನ್ನಬಾರ್ದು. ಹೌದು. ಮತ್ತೆ ಒಳಗಡೆ ಹಾಕಿರೋ ಬಲೆ ಒಳಗಡೆ ಇರೋ ಮೀನು ಹೊರಗಡೆ ಹೋಗ್ಬಾರ್ದು ಅಲ್ವಾ? ಹಕ್ಕಿಗಳು ಯಾವ್ದೋ ಮೀನ್ ತಂದು ಹಾಕೋದು ಮತ್ತೆ ಇಲ್ಲಿ ಮೀನ್ ತಗೊಳೋದು, ಅದಕ್ಕೆ ಮೇಲ್ಭಾಗ ನಾವು ಬಲೆಯಿಂದ ಕವರ್ ಮಾಡಿರ್ತೀವಿ, ಮುಚ್ಚಿರ್ತೀವಿ ಮೇಲ್ಭಾಗ. ಅಂದರೆ ನೀವು ಹೇಳಿದ್ರಲ್ಲ ಈ ಪಂಜರಗಳು, ಇದು ಅದು ಜಿ ಐ ಪೈಪಲ್ಲಾರು ಆಗಲಿ ಅಥವಾ ಪಿ ವಿ ಸಿ ಪೈಪಲ್ಲಾಗಲಿ ಬೊಂಬಲ್ಲಾಗಲಿ ಏನೇ ಪಂಜರ ಮಾಡಿದ್ರು ಅದು ನೀರಲ್ಲಿ ತೇಲ್ತಿರುತ್ತೆ. ತೇಲ್ತಾ ಇರುತ್ತೆ ಅಲ್ವೇ, ಅದಕ್ಕೆ ಮುಳಿಕೊಂಡಿರಲ್ಲ. ಇದು ಈಗ ಹೇಳ್ದಂಗೆ ತೇಲುವ ಪೆಟ್ಟಿಗಳು ಫಾಂಟೂನ್ ಯೂಸ್ ಮಾಡಿದ್ರೆ ಅದು ಆಟೋಮೆಟಿಕಾಗಿ ಫ್ಲೋಟ್ ಆಗುತ್ತೆ. ಬಟ್ ಇವನ್ನ ಯಾವುದು ಜಿ ಐ ಪೈಪು ಪಿ ವಿ ಸಿ ಪೈಪು ಎಲ್ಲ ಯೂಸ್ ಮಾಡಿದಾಗ ಆ ಡ್ರಮ್ಗಳನ್ನ ಅಂದರೆ ಪ್ಲಾಸ್ಟಿಕ್ ಡ್ರಮ್ಗಳನ್ನ ಸೀಜ್ ಮಾಡಿ ಅದ್ರ ಮೇಲೆ ತೇದೋ ರೀತಿ ಇದು ಮಾಡಿರ್ತೀವಿ. ಆಮೇಲೆ ತಿರ್ಗಾ ಅದು ಏನೇ ನಾವು ಆ ಪಂಜರಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ದೋಣಿ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ದೋಣಿ ವ್ಯವಸ್ಥೆನಲ್ಲಿ ಹೋಗಿ ಅದಕ್ಕೆ ಬೇಕಾದ ಫುಡ್ಡು ಆಹಾರ ಎಲ್ಲ ನೀಡಿ ವಾಪಸ್ ಬರೋದಕ್ಕೆ ದೋಣಿ ವ್ಯವಸ್ಥೆ ಕಂಪಲ್ಸರಿ ಪ್ರತಿಯೊಬ್ಬರು ರೈತರು ಮಾಡ್ಕೊಂಡಿರ್ತಾರೆ. ಅಂದರೆ ಹರಿಯೋ ನೀರು ಅಥವಾ ಅಣೆಕಟ್ಟೆನಲ್ಲಿರುವಂತಹ ನೀರು, ಹೌದು, ಅದೇ ಅದಕ್ಕೆ ಆಹಾರ ಆಹಾರ ಕೂಡ ವ್ಯವಸ್ಥೆನ ಮಾಡಿರ್ತೀರಿ, ಆಹಾರ ಪಂಜರದ ಮೇಲಿಂದ ಕೊಡ್ತೀರಿ. ಹೌದು, ಖಂಡಿತವಾಗಿ. ಆಮೇಲೆ ಈಗ ಸಾಂಪ್ರದಾಯಿಕ ಮೀನು ಕೃಷಿ ಅನ್ನೋದು ಏನು ಮಾಡ್ತೀವಿ ನಾವು, ಪ್ಲಾಂಕ್ಟನ್ನು ಜೂ ಪ್ಲಾಂಕ್ಟನ್ನು ಎಲ್ಲ ಅದರಲ್ಲಿ ಡೆವಲಪ್ ಮಾಡಿಸಿ ಅಲ್ಲಿ ನೈಸರ್ಗಿಕ ಆಹಾರ ಸಿಗುತ್ತೆ ಯಾವುದ್ರಲ್ಲಿ, ಸಾಂಪ್ರದಾಯಿಕ ಮೀನು ಕೃಷಿ ಅನ್ನೋದು. ಬಟ್ ಪಂಜರಗಳಲ್ಲಿ ಯಾವುದೇ ನೈಸರ್ಗಿಕ ಆಹಾರ ಅದಕ್ಕೆ ಸಿಗಲ್ಲ, ಕಮ್ಮಿ, ತುಂಬ ಕಮ್ಮಿ. ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ಕೃತಕ ಆಹಾರದ ಮೇಲೇ ಡಿಪೆಂಡ್ ಆಗಿರುತ್ತೆ. ಕೃತಕ ಆಹಾರನೇ ನಾವು ಅದ ಮೇಲೇ ಅದು ಬೆಳವಣಿಗೆ ಇದಾಗೋದು. ಈಗ ಮೀನುಗಳನ್ನ ಯಾವ ರೀತಿ ಆಯ್ಕೆ ಮಾಡಬೇಕಂತ ಎಲ್ಲ, ಈಗ ಪಂಜರದಲ್ಲಿ ನಾವು ಮೀನು ಸಾಕಿದ್ರೆ ಎಷ್ಟು ತಿಂಗಳಲ್ಲಿ ಮೀನು ಕಟಾವಿಗೆ ಬರ್ಬೋದು? 6-8 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಕಟಾವಿಗೆ ಬಂದಿರುತ್ತೆ. ಹೌದಾ? ಹೌದು. ಸರಿ ಸರ್. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ. ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಯಾವ ಜಾತಿಯ ಮೀನುಗಳನ್ನ ಪಂಜರದಲ್ಲಿ ಸಾಕ್ಬೋದು ಅಂತೀರಿ? ಓಕೆ, ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮೀನುಗಳ ಆಯ್ಕೆ ತುಂಬಾ ಮುಖ್ಯ ಇದೆ ನಾವು ಪಂಜರದಲ್ಲಿ ಮೀನು ಕೃಷಿ ಮಾಡಬೇಕಾದ್ರೆ. ಸಾಮಾನ್ಯವಾಗಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಮತ್ತು ಕೃತಕ ಆಹಾರದಿಂದ ವೇಗವಾಗಿ ಬೆಳೀತಕ್ಕಂಥ ಮೀನುಗಳನ್ನು ನಾವು ಆಯ್ಕೆ ಮಾಡ್ಕೊಬೇಕಾಗತ್ತೆ. ಅದು ಸಿಹಿ ನೀರಿನದಿ ಅಂದರೆ ನಾನು ಜಲಾಶಯ ಮತ್ತು ಫ್ರೆಶ್ ವಾಟರ್ನದಿ, ಈಗ ಗಿಫ್ತಿದಾಪಿಯ, ಫಂಗೇಷಿಯಸ್ಸು ಮತ್ತು ಮರದು, ಈ ಜಾತಿಯ ಮೀನುಗಳನ್ನು ಹೆಚ್ಚು ಬಳಸ್ತಾ ಇದ್ದೀವಿ. ಅದೊಂದು ಗಿಫ್ಟ್ ತಿಲಾಪಿಯಾ, ಗಿಫ್ಟ್ ತಿಲಾಪಿಯಾ. ಇನ್ನೊಂದು ಫಂಗೇಷಿಯಸ್ ಅಂತ, ಫಂಗೇಷಿಯಸ್ ಜಾತಿ. ಇನ್ನೊಂದು ಮರದ ಮರಲ್. ಇನ್ನು ಸಮುದ್ರದ ನೀರದಾದರೆ ಉಪ್ಪು ನೀರಲ್ಲಿ ಸೀಬಾಸ್ ಅಂತ, ಅದು ಹೆಚ್ಚು ಬೇಡಿಕೆ ಇರೋ ಮೀನು ಸೀಬಾಸ್. ಅದನ್ನು ಕನ್ನಡದಲ್ಲಿ ಕುಡಿ ಮೀನು ಅಂತಲೂ ಕರಿತೀವಿ. ಮತ್ತು ಪಾಂಪೆನೋ ಇತ್ಯಾದಿ ಜಾತಿಗಳನ್ನ ಸಮುದ್ರದಲ್ಲಿ ಈ ಮೀನಿನ ತಡೆಗಳನ್ನ ಯೂಸ್ ಮಾಡ್ತಾರೆ. ಸಮುದ್ರದಲ್ಲೂ ಕೂಡ ಪಂಜರದ ಮೀನು ಸಾಕಾಣಿಕೆ ಇದೆಯಾ? ಹೌದು ಹೌದು, ನಮ್ಮ ಈಗ ಕಾರವಾರ, ಅಂಕೋಲಾ, ಮತ್ತೆ ಕುಂದಾಪುರ, ಮಂಗಳೂರು, ಇದೆಲ್ಲ ಪಂಜರದ ಮೀನು ಕೃಷಿ ನಡೀತಾ ಇದೆ. ಸಮುದ್ರದಲ್ಲೂ ನಡೆಯುತ್ತೆ. ಅಣೆಕಟ್ಟೆನಲ್ಲಿ, ಸಮುದ್ರದಲ್ಲಿ, ನದಿಗಳಲ್ಲಿ ಪಂಜರದ ಮೀನು ಕೃಷಿ ಹೌದು ಜನಪ್ರಿಯವಾಗಿದೆ. ಹೌದು. ಇನ್ನು ಈ ನಾನು ಗಿಫ್ಟ್ ಇದಾಪಿ ಅಂತ ಹೇಳಿದೆ. ಗಿಫ್ಟ್ ಇದಾಪಿಗೆ ನಮ್ಮ ಮೀನುಗಾರಿಕೆ ಇಲಾಖೆಯ ಮೀನು ಉತ್ಪಾದನಾ ಕೇಂದ್ರ ಎಲ್ಲಿದೆ, ಕರಿಮುದ್ನಳ್ಳಿ. ಮತ್ತೆ ಇನ್ನೊಂದು ಹೆಸರುಘಟ್ಟ, ಬೆಂಗಳೂರು ಹೆಸರುಘಟ್ಟದಲ್ಲಿ. ಮತ್ತೆ ಇಲ್ಲಿ ಗದ್ದಿಗೆ ಅಂತೀವಲ್ಲ, ಗದ್ದಿಗೆ ಹತ್ರ ಕರಿಮುದ್ನಳ್ಳಿ ಬರುತ್ತೆ, ಅಲ್ಲಿ ನಮ್ಮ ಇಲಾಖೆಯ ಮೀನುಮರಿ ಉತ್ಪಾದನಾ ಕೇಂದ್ರ ಇದೆ. ಅಲ್ಲಿ ರಿಜಿಸ್ಟರ್ಡ್ ಫಾರ್ಮರ್ಸ್ಗೆ ಮಾತ್ರ, ಅಂದರೆ ನೋಂದಾಯಿತ, ಅಲ್ಲಿ ಮೀನುಮರಿನ ಉತ್ತಮ ಬೆಲೆಗೆ ನೀಡ್ತಾ ಇದ್ದೀವಿ. ಯಾವುದು ಗಿಫ್ಟ್ ಇದೆ ಅಭಿಯಾನ. ಇನ್ನು ಆಹಾರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೀನುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಕೃತಕ ಆಹಾರವನ್ನು ನೀಡ್ತೀವಿ. ಪಂಜರಗಳನ್ನ ಯಾವಾಗಲೂ ಸ್ವಚ್ಛವಾಗಿ ಇಟ್ಕೊಂಡಿರಬೇಕು. ಯಾವಾಗ ಈ ಪಂಜರಗಳಲ್ಲಿ ಏನು ಮಾಡ್ತೀವಿ, ಫ್ಲೋಟಿಂಗ್ ಫೀಡ್ ಅಂತ, ಅದು ತೇಲುವ ಮೀನು ಮರಿ ಆಹಾರ. ಅದರಲ್ಲಿ ಫಸ್ಟಿಗೆ ಸಣ್ಣ ಮರಿ ಇದ್ದಾಗ 40-50% ಪ್ರೋಟೀನ್ ಇರತಕ್ಕಂಥ, ಮತ್ತು ಸೈಜು 2 mm 1.5 mm ಇರತಕ್ಕಂಥ ಫೀಡನ್ನು, ಫ್ಲೋಟಿಂಗ್ ಫೀಡನ್ನು ಯೂಸ್ ಮಾಡ್ತೀವಿ. ಒಂದು ತಿಂಗಳು, 2 ತಿಂಗಳು ಆದಮೇಲೆ ಮೀನು ದೊಡ್ಡದಾದಂಗೆ ಪ್ರೋಟೀನ್ ಪರ್ಸೆಂಟೇಜ್ನ ಕಮ್ಮಿ ಮಾಡಿ 25-30% ಪ್ರೋಟೀನ್ ಇರತಕ್ಕಂಥದ್ದನ್ನು, 4 mm ಸೈಜಿನ ಮೀನಿನ ತೇಲುವ ಆಹಾರವನ್ನು ಬಳಸ್ತೀವಿ. ಆಹಾರನ ಆಗದೆ ಹೇಳ್ದಂಗೆ ದಿನಕ್ಕೆ 2 ಬಾರಿ, ಬೆಳಗ್ಗೆ ಸಾಯಂಕಾಲ 2 ಬಾರಿ ಆಹಾರ ಕೊಡಬೇಕಾಗತ್ತೆ. ಮತ್ತು ಈವನ್ನು ಈಗ ಕೇಜ್ ಹತ್ರನೇ ಶೆಡ್ಗಳನ್ನು ಮಾಡ್ಕೊಂಡಿರ್ತಾರೆ, ಅಲ್ಲಿ ಆಹಾರ ದಾಸ್ತಾನಿಗೆ ಮತ್ತು ಕೆಡಬಾರ್ದು, ಯಾಕೆಂದ್ರೆ ಮಳೆ ಬಂದು ಇದಾಗಬಾರ್ದು, ಅದಕ್ಕೋಸ್ಕರ ಆಹಾರ ದಾಸ್ತಾನಿಗೆ ಶೆಡ್ಗಳನ್ನು ನೀರಿನ ಮೇಲೆ ತೇದೋ ರೀತಿ ಮಾಡ್ಕೊಂಡಿರ್ತೀವಿ. ಇನ್ನು ಈಗ ಮೀನ್ಮರಿ ಸೆಲೆಕ್ಷನ್ ಆಯಿತು, ಮತ್ತು ಆಹಾರದ್ದು ನಿರ್ವಹಣೆ ಆಯಿತು. ಈಗ ರೋಗಗಳು, ಮೀನುಗಳನ್ನ ಹೆಚ್ಚು ಸಾಂದ್ರತೆಯಲ್ಲಿ ಬಿಟ್ಟಿರ್ತೀವಿ ಕೇಜ್ಗಳಲ್ಲಿ. ಈಗ ಸಾಂಪ್ರದಾಯಿಕವಾಗಿ 1 m³ ಏರಿಯಾಕ್ಕೆ 1-2 ಮೀನು ಬಿಟ್ಟಿರ್ತೀವಿ, ಬಟ್ ಇಲ್ಲಿ 10 times ಜಾಸ್ತಿ, 10-15% ಹೆಚ್ಚು ಮೀನು ಬಿಡೋದ್ರಿಂದ ಅಲ್ಲಿ ಇನ್ಫೆಕ್ಷನ್ಸು ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹರಿಯ ನೀರು ಇರೋದ್ರಿಂದ ಆದಷ್ಟು ಕಮ್ಮಿ ಆಗುತ್ತೆ, ಬಟ್ ಸ್ವಚ್ಛತೆಯನ್ನು ಕಾಪಾಡ್ಕೊಂಡ್ರೆ ಅಷ್ಟು ರೋಗ ರುಜಿನಗಳು ಬರೋದಿಲ್ಲ. ಹಂಗೆ ಬಂದ್ರೂ ಮೇಜರಾಗಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್ನು, ಮತ್ತು ಪ್ಯಾರಾಸೈಟ್ಸು. ಈ ಮೂರು ಪ್ಯಾರಾಸೈಟ್ಸ್ ಅಂದರೆ ಪರಾವಲಂಬಿ ಜೀವಿಗಳು, ಅವು ಮೀನಿಗೆ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಉತ್ತಮ ಆಂಟಿಬಯೋಟಿಕ್ಸು, ಆಂಟಿಫಂಗಲ್ ಡಿಸ್ಇನ್ಫೆಕ್ಟೆಂಟ್ಸು, ಪ್ರೋಬಯೋಟಿಕ್ಸು, ಗ್ರೋತ್ ಹಾರ್ಮೋನ್ಸ್ಗಳನ್ನು ಬಳಸಿ ಮೀನು ಸಾಕಣೆ ಮಾಡ್ಬೋದು. ಉದಾಹರಣೆಗೆ ಪೊಟ್ಯಾಷಿಯಂ ಪರ್ಮಂಗನೇಟು, ಮಿಥಿಲಿನ್ ಬ್ಲೂ, ಫಾರ್ಮಾಲ್ಡಿಹೈಡು, ಆಸಿಫರು, ಟ್ರಿಫ್ಲಾನ್, ಈ ರೀತಿ ವೆರೈಟಿಯಾದ ಮೆಡಿಸಿನ್ಸ್ನ ನಾವು ಟ್ರೀಟ್ಮೆಂಟ್ಗೋಸ್ಕರ, ಅಂದರೆ ರೋಗ ಬಂದಾಗ ಅದನ್ನು ಮೀನುಗಳ ಆರೋಗ್ಯ ಕಾಪಾಡೋದಕ್ಕೆ ಬಳಸ್ತೀವಿ. ಈಗ ಪಂಜರ ಮೀನು ಕೃಷಿಯಿಂದ ಹೆಚ್ಚು ಏನು, ಈಗ ಸಾಂಪ್ರದಾಯಿಕ ಮೀನು ಕೃಷಿಗೂ ಪಂಜರದ ಮೀನು ಕೃಷಿಗೂ ವ್ಯತ್ಯಾಸ ಏನು ಅಂತ. ಇದು ಪಂಜರದಲ್ಲಿ ಕಡಿಮೆ ಸ್ಥಳಾವಕಾಶ ಇರುತ್ತೆ, ಕಡಿಮೆ ಜಾಗದಲ್ಲಿ ಹೆಚ್ಚು ಮೀನುಗಳನ್ನು ಬೆಳೆಸ್ತೀವಿ. ಹೆಚ್ಚಿನ ಉತ್ಪಾದನೆ ಸಾಂಪ್ರದಾಯಿಕ ವಿಧಾನಕ್ಕಿಂತ ಇದು ಹೆಚ್ಚು ಮೀನನ್ನು ನಾವು ಉತ್ಪಾದನೆ ಮಾಡೋಕ್ಕಾಗತ್ತೆ. ಮತ್ತು ಈ ವಾತಾವರಣ, ಮೀನುಗಳಿಗೆ ವಾತಾವರಣನ ನಿಯಂತ್ರಿಸ್ಕೊಂಡು ತುಂಬ ಸುಲಭವಾಗಿ ವಾತಾವರಣನ ನಿಯಂತ್ರಿಸಿ ನಾವು ಪ್ರತಿದಿನ ಆ ಒಂದು ಅಬ್ಸರ್ವೇಷನ್ ಮೇಲೆ ಮೀನುಗಳ ಆರೋಗ್ಯವನ್ನು ಮತ್ತು ಅವುಗಳ ಗ್ರೋತನ್ನು ನಾವು ಕಾಪಾಡ್ಕೊಬೋದು. ಮತ್ತು ವಾರಕ್ಕೊಂದ್ಸರಿ, 15 days ಮೀನಿನ ಯೋಗಕ್ಷೇಮ, ಅದರ ಗಾತ್ರ ಮತ್ತು ಬೆಳವಣಿಗೆ ಹೇಗಿದೆ, ಅದನ್ನು ತುಂಬ ಸುಲಭವಾಗಿ ನಾವು ಮಾನಿಟರ್ ಮಾಡ್ಬೋದು. ಇನ್ನು ನೀರಿನ ಗುಣಮಟ್ಟ ಕಾಪಾಡ್ಕೊಳೋದು ತುಂಬ ಸುಲಭ ಇದೆ ಒಂದು ಕೇಜ್ಗಳಲ್ಲಿ. ಆ್ಯಕ್ಚುಲಿ ಮೀನು ಬೆಳೆಸೋದು ತುಂಬ ಸುಲಭ, ಮೀನು ಬೆಳೆಸೋದಕ್ಕೆ ಆಹಾರ ಕೊಟ್ಟರೆ ಆರೋಗ್ಯ ಕಾಪಾಡಿದ್ರೆ ಆಗತ್ತೆ. ಬಟ್ ಮೀನುಗಾರಿಕೆ ಅನ್ನೋದು ಹೆಚ್ಚು ಸಮಸ್ಯೆ ಇರೋದೇನಪ್ಪ ಅಂದರೆ ಕಳ್ಳತನ. ಅವಕ್ಕೆ ರಕ್ಷಣೆ ಕೊಡೋದೇ ಮುಖ್ಯ ಮುಖ್ಯ ಯಾರು ಕದ್ಗೋ ಹೋಗ್ಬಾರ್ದಲ್ವಾ? ಹೌದು ಹೌದು. ಆಮೇಲೆ ವಿಷ ಹಾಕೋರು ಇರ್ತಾರೆ, ಹಂಗಾಗಿ ದ್ವೇಷ ಇದ್ದೇ ಇರುತ್ತೆ. ಹಂಗಾಗಿ ಅದನ್ನು ಕಾಪಾಡ್ಕೊಳೋಕ್ಕೆ ಏನು ಮಾಡ್ತಾರೆ ಅಂದರೆ ಮೇಜರಾಗಿ ಸಿಸಿ ಕ್ಯಾಮ್ರಾ ಅಳವಡಿಸ್ಕೊಂಡಿರ್ತಾರೆ. ಅದು ರಾತ್ರಿ ಹೊತ್ತು ವಿಶೇಷವಾಗಿ ಬೆಳಕಿನ ವ್ಯವಸ್ಥೆ ಬೇಕಾಗಿರುತ್ತೆ, ಅದಕ್ಕೆ ಸೋಲಾರ್ ಪೆನಲ್ಸ್ಗಳನ್ನು ಈ ಒಂದು ಕೇಜ್ಗಳಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಮತ್ತು ಆಹಾರ ಒದಗಿಸೋದಕ್ಕೆ ದೋಣಿ, ಮತ್ತು ಅಲ್ಲೇ ಏನು ಆಹಾರ ಸ್ಟೋರೇಜ್ ಮಾಡೋಕ್ಕೆ ಶೆಡ್ಡು ಎಲ್ಲದನ್ನು ಅಲ್ಲೇ ಇದು ಮಾಡ್ಕೊಂಡಿರ್ತಾರೆ. ಒಂದು ಕೇಜ್ ಹತ್ರನೇ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಈ ಒಂದು ಮೆಥಡಲ್ಲಿ ನಾವು ಪಂಜಾಬ ಮೀನು ಕೃಷಿ ಮಾಡಿದಾಗ 6-8 ತಿಂಗಳ ಒಳಗಾಗಿ ನಮಗೆ ಕ್ರಾಪು ಬರುತ್ತೆ, ಅಂದರೆ ಬೆಳವಣಿಗೆ ಮೀನು ಬೆಳವಣಿಗೆ ಆಗಿ ಅದನ್ನು ಮಾರಾಟಕ್ಕೆ ವ್ಯವಸ್ಥೆ ಆಗುತ್ತೆ. ಈ ನಾನು ಹೇಳಿದಂಥ 6 ಮೀಟ್ರ್ ಉದ್ದ 4 ಮೀಟ್ರ್ ಅಗಲ ಮತ್ತು 4 ಮೀಟ್ರ್ ಆಳ ಒಂದು ಪಂಜರದಲ್ಲಿ 1-1.5 ಟನ್ 2 ಟನ್ವರೆಗೂ ಮೀನನ್ನ ಉತ್ಪಾದನೆ ಮಾಡ್ಬೋದು. 1,000-2,000 ಕೆಜಿವರೆಗೆ. ಹೌದು. ಇದು ಪ್ರತಿ ಪಂಜರಕ್ಕೆ ಅಂದಾಜು ವೆಚ್ಚ ಅಂದರೆ 1,00,000 ಇನ್ವೆಸ್ಟ್ಮೆಂಟು ಬರುತ್ತೆ. ಆಹಾರ ಮೀನು ಮತ್ತು ಅದನ್ನು ಕನ್ಸ್ಟ್ರಕ್ಷನ್ನು ಎಲ್ಲ ಇದರಿಂದ ಪಂಜಾಬದ ಮೀನು ಕೃಷಿ ಲಾಭದಾಯಕವಾಗಿದೆ. ಬಟ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಮತ್ತು ಬೇಡಿಕೆ ಜಾಸ್ತಿ ಇರೋದ್ರಿಂದ ಮೀನು ಏನು ಉತ್ಪಾದನೆ ಮಾಡಿರ್ತಾರೆ ಅದು ಮಾರಾಟದ್ದು ಅಷ್ಟು ಸಮಸ್ಯೆ ಆಗಲ್ಲ. ಮಾರಾಟ ಏನು ಮಾಡಬೇಕಂದ್ರೆ ಈಗ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ವ್ಯಾಪಾರಿಗಳೇ ಪಂಜರಗಳು ಏನಿರುತ್ತೆ ಅಲ್ಲಿಗೆ ಬಂದು ಮೀನು ತಾಜಾ ಮೀನು ಸಿಗೋದ್ರಿಂದ ವ್ಯಾಪಾರಿಗಳೇ ಬಂದು ತೊಗೊಂಡೋಗ್ತಾರೆ. ಒಂದು ಇನ್ನೊಂದು ಕರ್ನಾಟಕ ರಾಜ್ಯ ಸಹಕಾರಿ ಮೀನುಗಾರಿಕೆ ಮಹಾಮಂಡಳಿ ಮೈಸೂರು, ಇವರು ಉತ್ತಮ ಬೆಲೆಗೆ ಮೀನುಗಳನ್ನು ಸರ್ಕಾರಿ ಮೀನುಗಳನ್ನು ಖರೀದಿಸಿ ಇದು ಮಾಡ್ತಾರೆ. ಆದರೆ ರೈತರಿಗೆ ಹೆಚ್ಚು ಲಾಭ ಬರಬೇಕು ಅಂದರೆ ನೇರವಾಗಿ ಗ್ರಾಹಕರಿಗೆ ಅವರೇ ಮಾರಾಟ ಮಾಡಿದಾಗ ಹೆಚ್ಚು ಲಾಭ ಗಳಿಸ್ಬೋದು. ಅದು ಇವನ್ನು ರೈತರು ನೇರವಾಗಿ ಗ್ರಾಹಕರಿಗೆ ಮುಟ್ಟಿಸ್ಬೇಕು ಅನ್ನೋ ಒಂದು ಇದಕ್ಕೋಸ್ಕರ ಮತ್ಸ್ಯವಾಹಿನಿ ಎಂಬ ಯೋಜನೆಯಡಿ 3 ಚಕ್ರದ ಅದರಲ್ಲಿ ರೆಫ್ರಿಜರೇಟರ್ ಇರುತ್ತೆ, ಶೀತಲೀಕರಣ ವ್ಯವಸ್ಥೆ ಇರುತ್ತೆ, ಅದನ್ನು ವಾಹನವನ್ನು ಬಾಡಿಗೆ ರೂಪದಲ್ಲಿ ಸರ್ಕಾರದಿಂದ ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಕೊಡೋದಾಗುತ್ತೆ. ಆ ಒಂದು 3 ಚಕ್ರದ ವಾಹನದಲ್ಲಿ ಹಗಲೊತ್ತು ಮೀನು ಮಾರಾಟ ಮಾಡ್ಕೊಬೋದು, ಸಂಜೆ ವೇಳೆ ಮೀನಿನ ವಿವಿಧ ಖಾದ್ಯಗಳನ್ನು ಪ್ರಿಪೇರ್ ಮಾಡಿ ಖಾದ್ಯಗಳನ್ನು ವ್ಯಾಪಾರ ಮಾಡೋಕ್ಕೂ ಬಡಿಸ್ಕೊಬೋದು. ಕೃಷಿ ನಿರಂತರ, ಹಾಗೆ ಕಲಿಕೆಯೂ ನಿರಂತರ. ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ? ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ? ಹಾಗಿದ್ದರೆ ತಪ್ಪದೇ ಆಲಿಸಿ ಕೃಷಿ ದೀವಿಗೆ. ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೃಷಿ ದೀವಿಗೆ. ಸರಿ, ಪಂಜರಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದ್ರೆ? ಒಂದು ಪಂಜರಕ್ಕೆ 3 ಲಕ್ಷ ಅಂದಾಜು ವೆಚ್ಚ. ಅದು ಕನಿಷ್ಠನ ಗರಿಷ್ಠನ? ಗರಿಷ್ಠ ಗರಿಷ್ಠ ಗರಿಷ್ಠ. ಅಂದರೆ ಆ ಪಂಜರ ಬಾಳಿಕೆಯ ಅವಧಿ ಎಷ್ಟು, ಅಂದರೆ ಎಷ್ಟು ವರ್ಷ ಬರುತ್ತೆ ಒಂದ್ಸರಿ ಪಂಜರ ಮಾಡಿದ್ರೆ? ಫಾಂಟೂನಲ್ಲಿ ಬೆಳೆಸಿದ್ರೆ 15-20 ವರ್ಷದವರೆಗೂ ಬರುತ್ತೆ. ಬಟ್ ಈ ಜಿ ಐ ಪೈಪು ಇದೆಲ್ಲ ಮಾಡಿದಾಗ ಮೇಂಟೆನೆನ್ಸ್ ಕಷ್ಟೇ ಜಾಸ್ತಿ ಬರುತ್ತೆ, ಯಾಕೆಂದರೆ ಪ್ರತಿ ಗಾಳಿ ಮಳೆಯಲ್ಲಿ ವೇರ್ ಆ್ಯಂಡ್ ಟೇರ್ಸ್ ಇದ್ದೇ ಇರುತ್ತೆ. ಆವಾಗ ಏನಾಗುತ್ತೆ, ಖಂಡಿತವಾಗಿ ಎಕ್ಸ್ಪೆನ್ಸ್ ಪ್ರತಿ ವರ್ಷ ಬರ್ತಾ ಹೋಗ್ತದೆ. ಈ ತೇಲೋ ಪಂಜರ ಬಳಸೋದು ಒಳ್ಳೇದು ಅಂತೀರಿ? ಹೌದು. ಅದು ಪ್ಲಾಸ್ಟಿಕ್ ಇಂದ ಮಾಡಿರೋದಾಗಿರುತ್ತ? ಎಕ್ಸಾಕ್ಟ್ ಫೈಬರ್. ಹೌದು. ಆ ಒಂದು ಪಂಜರಕ್ಕೆ ತಾವು ಹೇಳೋದು ಎಷ್ಟು ಖರ್ಚಾಗ್ಬೋದು ಅಂತ? ಒಂದು ಪಂಜರದ್ದು ಏನು ಹೂಡಿಕೆ ವೆಚ್ಚ ಮತ್ತು ನಿರ್ಮಾಣ ವೆಚ್ಚ ಎಲ್ಲ ಸೇರಿ 3 ಲಕ್ಷ. 3 ಲಕ್ಷ ಆಗ್ಬೋದು. ಇಲಾಖೆಯಿಂದ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಯೋಜನೆ ಇದೆಯಾ? ಏನಾದರೂ ಜನ ಅರ್ಜಿ ಹಾಕೋಬೇಕು ಅಂದರೆ ಯಾವ ರೀತಿ ಅರ್ಜಿ ಹಾಕಬೇಕು, ಅದ್ರ ಬಗ್ಗೆ ಒಂದಷ್ಟು ವಿವರಗಳನ್ನು ಹೇಳ್ತೀರಾ? ಓಕೆ, ಈಗ ನಮ್ಮ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಸಾಮಾನ್ಯ ಈಗ ನಮ್ಮ ಮೀನುಗಾರಿಕೆ ಇಲಾಖೆ ವತಿಯಿಂದ ಆಸಕ್ತರಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿ ವರ್ಷದಲ್ಲಿ ಇದನ್ನು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಆಸಕ್ತರಿಗೆ ಅರ್ಜಿ ಕರೀತಾರೆ. ಆಗ ಅರ್ಜಿ ಕರೆದ ಟೈಮಲ್ಲಿ ಯಾರು ಆಸಕ್ತಿ ಇರೋರು ಅರ್ಜಿ ಸಲ್ಲಿಸ್ತಾರೋ 0.25 ಹೆಕ್ಟೇರ್ ಜಲಾಶಯದಲ್ಲಿ 0.25 ಹೆಕ್ಟೇರ್ ಜಾಗವನ್ನು ಗುತ್ತಿಗೆ ಕೊಡೋದಾಗುತ್ತೆ. ಅರ್ಜಿ ವೆಚ್ಚ 2,000 ರೂಪಾಯಿ ಇರುತ್ತೆ, ಠೇವಣಿ ಮೊತ್ತ 5,000 ರೂಪಾಯಿ ಇರುತ್ತೆ. ಗುತ್ತಿಗೆ ಕೊಡೋದು 10 ವರ್ಷಕ್ಕೆ ಗುತ್ತಿಗೆ ಕೊಟ್ಟಿರ್ತೀವಿ. ಪ್ರತಿ ವರ್ಷಕ್ಕೆ 20,000 ಗುತ್ತಿಗೆ ಮೊತ್ತ ಇರುತ್ತೆ. ಒಂದು ವರ್ಷ ಆದ ನಂತರ ಪ್ರತಿ ವರ್ಷಕ್ಕೆ 10% ಜಾಸ್ತಿ ಮಾಡ್ತಾ ಹೋಗ್ತಾರೆ. ಈಗ 20,000 ಇದ್ದಿದ್ದು 22,000 ಆಗುತ್ತೆ. ಆ ಥರ 10 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಿ ಅದು ಇಲಾಖೆಯಿಂದ ಪರ್ಮಿಷನ್ನು ಮತ್ತು ಇದು ಎಲ್ಲ ಕೊಡಲಾಗುತ್ತೆ. ಸಾಮಾನ್ಯವಾಗಿ ಯಾವಾಗ ನೀವು ಅರ್ಜಿ ಕರಿತೀರಿ? ಅದು ಏಪ್ರಿಲಿಂದ ಜೂನ್ ಆ ವೇಳೆಯಲ್ಲಿ ಅರ್ಜಿ ಕರೆಯೋದಾಗುತ್ತೆ. ಕರಿತೀರಿ, ಅದು ಏನು ಹೆಡ್ ಆಫೀಸಿಂದ ಅಂದರೆ ಕೇಂದ್ರ ಕಚೇರಿಯಿಂದ ಕರೆದಾಗ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇದಕ್ಕೆ ಅವರು ಮೀನು ಕೃಷಿಯಲ್ಲಿ ತರಬೇತಿಯನ್ನು ಪಡೆದಿರಬೇಕು, ಸರ್ಟಿಫಿಕೇಟ್ ಇರಬೇಕು, ಆ ಥರ ಏನಾದರೂ ಇಲ್ಲ? ಆ ಥರ ಏನಿಲ್ಲ, ಅರ್ಹತೆ. ಬಟ್ ಒಂದು ಈಗ ಆಯ್ಕೆ ಆಗಿ ಅವರು ಪಂಜಾಬದಲ್ಲಿ ಮೀನು ಕೃಷಿ ಮಾಡ್ತೀವಿ ಅಂದಾಗ ಅವ್ರಿಗೆ ಬೇಕಾದ ಸಲಹೆ ಸೂಚನೆ ಇದನ್ನು ಇಲಾಖೆ ವತಿಯಿಂದ ತರಬೇತಿ ಸಹ ಅವ್ರಿಗೆ ತರಬೇತಿ ಕೊಟ್ಟೇ ಮುಂದೆ ಅವ್ರಿಗೆ ಕೈ ಹಿಡಿದು ನಡೆಸ್ತೀವಿ. ಅಂದ್ರೆ ಅವ್ರಿಗೆ ವಯೋಮಿತಿ ಏನಾದ್ರು ಇರುತ್ತಾ, ವಿದ್ಯಾರ್ಹತೆ ಏನಾದ್ರು ಇರುತ್ತಾ, ಅನುಭವ ಇರಬೇಕು ಅಂತ ಏನಾದ್ರು ಇರುತ್ತಾ, ಆ ಥರದ್ದೇನು? ಸದ್ಯಕ್ಕೆ ಯಾರು ಬೇಕಾದ್ರೂ ಅರ್ಜಿ ಹಾಕಬಹುದು. ಅರ್ಜಿ ಹಾಕಬಹುದು, ಹಾಕಬಹುದು. ನೀವೇ ಕೈ ಹಿಡಿದು ನಡೆಸ್ತೀರಿ ಅಲ್ವಾ? ಈಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಾನು ಕೂಡ ಇದೆ. ಹೌದು, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ. ಆ ಯೋಜನೆಯಿಂದ ಏನಾದರೂ ತಾವು ಈ ಪಂಜರದ ಮೀನು ಸಾಕಾಣಿಕೆಗೆ ಏನಾದರೂ ನೆರವು ಕೊಡ್ತೀರಾ? ಹೌದು, ಈಗ ನಾನು ಈಗಾಗಲೇ ಹೇಳ್ದಂತೆ ಫಸ್ಟು ಜಲಾಶಯದಲ್ಲಿ ಗುತ್ತಿಗೆ ತಗೊಂತಾರೆ. ಗುತ್ತಿಗೆ ತಗೊಂಡಾದ್ಮೇಲೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದ್ದು ಪಂಚವಾರ್ಷಿಕ ಯೋಜನೆ. ಇದು 2021 ಪ್ರಾರಂಭ ಆಗಿದೆ. ಇದರಲ್ಲಿ ಈಗ ಏನು ಪ್ರತಿ ಪಂಜರಕ್ಕೆ 3 ಲಕ್ಷ ಘಟಕ ವೆಚ್ಚ ಅಂತ ಇರುತ್ತೆ. ಅದರಲ್ಲಿ ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಮಹಿಳೆಯರು ಇವರಿಗೆ 60% ಸಹಾಯಧನ ಇರುತ್ತೆ. ಅಂದರೆ ಈಗ ಒಂದು ಪಂಜರಕ್ಕೆ 3 ಲಕ್ಷ ಘಟಕ ವೆಚ್ಚ ಅಂದ್ಕೊಂಡ್ರೆ 180,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅದು ಹೂಡಿಕೆ ವೆಚ್ಚ ಮತ್ತು ಪಂಜರ ನಿರ್ಮಾಣ ವೆಚ್ಚ ಎರಡನ್ನೂ ಸೇರಿ 180,000 ರೂಪಾಯಿ ಯಾರಿಗೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಯಾವುದೇ ಮಹಿಳೆಯರಿಗೆ. ಇನ್ನು ಪುರುಷರಿಗೆ ಏನು ಅಂದರೆ ಅವ್ರಿಗೆ ಸೇಮ್ ಯೋಜನೆ, ಬಟ್ ಸಹಾಯಧನ 40%. ಈಗ 3 ಲಕ್ಷ ಹೂಡಿಕೆ ವೆಚ್ಚದಲ್ಲಿ 120,000 ರೂಪಾಯಿ ಸಹಾಯಧನ ಪುರುಷರಿಗೆ ಸಿಗುತ್ತೆ. ಇದು ಒಂದು ಪಂಜರಕ್ಕೆ 18 ಪಂಜರಗಳನ್ನು ಅವರು ಅಳವಡಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಈ ಒಂದು ಸಹಾಯಧನನು ಅದೇ ರೀತಿ 18 ಪಂಜರಗಳಿಗೂ ಸಹಾಯಧನ ಸಿಗುತ್ತೆ. ಈಗ ಒಂದು ಬಾರಿ ಅರ್ಜಿ ಸಲ್ಲಿಸಿದ ಮೇಲೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದಾಗ ಜಿಲ್ಲೆಯ ದಂಡಾಧಿಕಾರಿಗಳು DC ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಇರುತ್ತೆ, ಜಿಲ್ಲಾ ಮೇಲುಸ್ತುವಾರಿ ಸಮಿತಿ. ಆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಸಭೆಯಲ್ಲಿ ಅನುಮೋದನೆ DC ಅವರಿಂದ ತೆಗೆದುಕೊಂಡು ತದನಂತರ ಫಲಾನುಭವಿಗೆ ಕಾರ್ಯಾದೇಶವನ್ನು ನೀಡಲಾಗುತ್ತೆ. ಕಾರ್ಯಾದೇಶ ನೀಡಿದ 6 ತಿಂಗಳವಾಗಿ ಅವರು ಇದನ್ನು ಏನು ಪಂಜರಗಳನ್ನು ನಿರ್ಮಿಸಿ ಮೀನು ಕೃಷಿಯನ್ನು ಪ್ರಾರಂಭ ಮಾಡಬೇಕಾಗತ್ತೆ. ಈ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಹಿಡಿಯಲು ಅನುದಾನದ ಲಭ್ಯತೆ ಅನುಗುಣವಾಗಿ ಸೀನಿಯಾರಿಟಿ ಪ್ರಕಾರ ಪ್ರತಿಯೊಬ್ಬರಿಗೂ ಈ ಒಂದು ಸಹಾಯವನ್ನು ಕೊಡ್ತಾ ಹೋಗ್ತೀವಿ. ಈಗಾಗಲೇ ನಮ್ಮ KRS ಜಲಾಶಯದಲ್ಲಿ 10 ಫಲಾನುಭವಿಗಳು ಈ ಒಂದು ಯೋಜನೆಯ ಅನುದಾನವನ್ನು ಪಡ್ಕೊಂಡು ಯಶಸ್ವಿಯಾಗಿ ಮೀನು ಕೃಷಿಯನ್ನು ಮಾಡ್ತಾ ಇದ್ದಾರೆ ಪಂಜರದಲ್ಲಿ. ಏನಂದರೆ ಇದರಲ್ಲಿ ಮೇನ್ ಆಸಕ್ತಿ ಇಂಪಾರ್ಟೆಂಟ್. ಆಸಕ್ತಿಯಿಂದ ಮೀನು ಕೃಷಿ ಮಾಡಿದವ್ರಿಗೆ ಖಂಡಿತವಾಗಿ ಹೆಚ್ಚಿನ ಲಾಭ ಸಿಗುತ್ತೆ ಇದರಲ್ಲಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಉದಾಹರಣೆಗಳೇನಾದ್ರು ಇದ್ರೆ ಕೊಡ್ಬೋದೇ? ಈಗಾಗಲೇ ಹೇಳಿದಂತೆ ಕೆ ಆರ್ ಎಸ್ ಜಲಾಶಯದಲ್ಲಿ 10 ಪಂಜರಗಳು ಆಲ್ರೆಡಿ ಮೀನು ಸಾಕಣೆ ನಡೀತಾ ಇದೆ. ಮತ್ತು ಕುಂದಾಪುರ, ಕಾರವಾರ, ಮಂಗಳೂರು, ಉಡುಪಿ, ಇದು ಸಹ ಸಮುದ್ರದಲ್ಲಿ ಪಂಜರದ ಮೀನು ಕೃಷಿ ನಡೀತಾ ಇದೆ. ನಮ್ಮ ಒಳನಾಡಿನಲ್ಲಿ ಬಿಜಾಪುರ, ಅದು ಸಹ ಜಲಾಶಯದಲ್ಲಿ ಪಂಜರದ ಮೀನು ಕೃಷಿ ನಡೀತಾ ಇದೆ. ಶಿವಕುಮಾರ್ ಅವರೇ, ಈಗ ಪಂಜರದ ಮೀನು ಕೃಷಿ ಮೂಲಭೂತವಾಗಿ ಚೈನಾ ದೇಶದ್ದು ಅಂತ ಹೇಳಿದ್ರಿ ಅಲ್ವೇ? ಅಂದರೆ ಈಗ ತಾಂತ್ರಿಕತೆಯ ದೃಷ್ಟಿಯಿಂದ ನೋಡೋದೇ ಆದರೆ ಅವರು ಏನು ತಾಂತ್ರಿಕತೆಯನ್ನು ಬಳಸ್ತಾ ಇದ್ದಾರೆ, ಅದೇ ತಾಂತ್ರಿಕತೆಯನ್ನು ಇಲ್ಲೂ ಬಳಸ್ತಾ ಇದ್ದೀವ ಅಥವಾ ನಮ್ಮ ಭಾಗಕ್ಕೇನಾದರೂ ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೀವ? ಹೌದು, ಅಂದರೆ ನಮ್ಮ ಭಾಗಕ್ಕೆ ಮೀನು ತಡಿ ಯಾವುದು ಸೂಕ್ತ ಆಗುತ್ತೆ ಅದನ್ನು ಬಳಸ್ತಾ ಇದ್ದೀವಿ. ಇದಂತೆ ಇನ್ನು ಏನು, ನಾವು ಫಾಂಟೂನ್ ಬಳಸಿ ತೇಲುವ ಪಂಜಗಳನ್ನು ಬಳಸಿ ಪಂಜಗಳನ್ನು ನಿರ್ಮಿಸಿ ಕಲ್ಚರ್ ಮಾಡ್ತೀವೋ ಆಲ್ಮೋಸ್ಟ್ ಎಲ್ಲ ಏನು ಚೈನಾ ಮಾದರಿ ಏನಿದೆಯೋ ಅದೇ ಸೇಮ್ ಇರುತ್ತೆ. ಬಟ್ ಮೀನು ಮತ್ತು ಆಹಾರಗಳನ್ನ ಇಲ್ಲಿನ ಲೋಕದ ನಮ್ಮ ಅನುಗುಣವಾಗಿ ಅದನ್ನು ತಗೊಳ್ಳೋದು. ಓಕೆ, ಈಗ ನೋಡಬೇಕಪ್ಪ ನಾನು ಪಂಜರನ ಯಾವ ರೀತಿ ಸಾಕ್ತಾರೆ ಅಂತ. ಈ ಕೆ ಆರ್ ಎಸ್ ಅಲ್ಲಿ 10 ಜನ ಸಾಕ್ತಿದ್ದಾರೆ ಅಂತ ಹೇಳಿದ್ರಿ ಅಲ್ವೇ? ಎಲ್ಲಿಗೆ ಬರಬೇಕು, ಹೇಗೆ ಅದನ್ನು ನೋಡಬೇಕು, ತಿಳ್ಕೋಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕು ಅಂತೀರಿ ಶಿವಕುಮಾರ್? ಈ ಕೃಷ್ಣರಾಜ ಸಾಗರ ಜಲಾಶಯದ ಹಿನ್ನೀರಿನ ಮೀನಾಕ್ಷಿಪುರ ಅನ್ನೋ ಒಂದು ಊರಿದೆ, ಅಲ್ಲಿ ಬಂದರೆ ನಾವು ಏನು ಪಂಜರಗಳನ್ನು ನೋಡ್ಬೋದು. ಆದರೆ ಈಗ ದಡದ ನಿಂತು ನೋಡೋದಕ್ಕೂ ಪಂಜರದ ಹತ್ರ ಹೋಗಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ನೀವು ಆ ಪಂಜರಕ್ಕೆ ಹೋಗಿ ನೋಡಬೇಕು ಅಂತ ಅನ್ನೋದಾದರೆ ಕೃಷ್ಣರಾಜ ಸಾಗರದ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಕೆ ಆರ್ ಸಾಗರವನ್ನು ಸಂಪರ್ಕಿಸಿ ಅಲ್ಲಿ ನಿಮಗೆ ಈಗ ಮೀನು ಕೃಷಿ ಮಾಡ್ತಾ ಇರ್ತಕ್ಕಂಥ ರೈತರ ಸಂಪರ್ಕವನ್ನು ಮಾಡಿಕೊಡೋದಾಗುತ್ತೆ. ನಂತರ ನೀವು ಆಸಕ್ತರು ಹೋಗಿ ನೋಡಿ ಬರ್ಬೋದು ಅಂತ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ತರಬೇತಿ ಬೇಕು ಅಂತಂದ್ರೂ ಅದನ್ನು ತಾವೇ ಕೊಡ್ತೀರಾ? ಆಕ್ಚುಲಿ ಬೃಂದಾವನ್ ಗಾರ್ಡನ್ ಒಳಗಡೆ ಈ ಇದು ನಮ್ಮ ಕೆ ಆರ್ ಎಸ್ ಹತ್ರ ತರಬೇತಿ ಕೇಂದ್ರನೂ ಇದೆ, ರಾಜ್ಯ ಮಟ್ಟದ ತರಬೇತಿ ಕೇಂದ್ರ ಇದೆ. ಅಲ್ಲಿ ಪ್ರತಿ ವರ್ಷ ತರಬೇತಿ ನಡೀತಾ ಇರುತ್ತೆ. ಈವನ್ನು ಈಗ ಇದು ಪಂಜರದ ಕೃಷಿ ಬಗ್ಗೆನೂ ನಾವು ಅಲ್ಲಿ ತರಬೇತಿಗಳನ್ನ ಆಗಾಗ ವ್ಯವಸ್ಥೆ ಮಾಡ್ತಾ ಇರ್ತೀವಿ. ಈಗ ಕೆ ಆರ್ ಎಸ್ ಅಲ್ಲಿ 10 ಪಂಜರ ಇದೆ ಅಂತ ತಾವು ಹೇಳಿದ್ರಲ್ಲ, ಅದರಲ್ಲಿ ಸಾಕ್ತಾ ಇರುವಂತಹ ಮೀನಿನ ಜಾತಿ ಯಾವುದು? 3 ಜಾತಿ ಇದಾವ ಅಥವಾ ಯಾವ್ದಾದ್ರು ಒಂದೊಂದು ಸಾಕ್ತಿದೆ? ಈಗ ಮೊದಲಿಗೆ 3 ಜಾತಿಯನ್ನ ಪ್ರಯತ್ನ ಪಟ್ಟರು ರೈತರು. ಈಗ ಸದ್ಯಕ್ಕೆ ಗಿಫ್ಟ್ ತಿಲಾಪಿಯನ್ನೇ ಉತ್ತಮ ಏನು ಲಾಭದಾಯಕ ಅಂತ ಹೇಳಿ ಕಂಡುಕೊಂಡು ಮತ್ತೆ ಮರಿ ತರೋದು ಈಸಿ ಮತ್ತೆ ಇದಾಕಿಯ ಒಂದು ಇಲಾಖೆಯಿಂದಲೇ ಮೀನು ಮರಿ ದಬ್ಬೆ ಇರುತ್ತೆ ಮತ್ತು ಮಾರಾಟಕ್ಕೂ ತುಂಬ ಅನುಕೂಲ ಆಗಿರುತ್ತೆ ಅಂತೇಳಿ ಗಿಫ್ಟ್ ತಿಲಾಪಿಯ ಮೀನುಗಳನ್ನು ಈಗ ಸದ್ಯ ಬೆಳೆಸ್ತಾ ಇದ್ದಾರೆ. ಈ ಫಂಗೇಷಿಯಸ್ ಜಾತಿಯ ಮೀನು, ಫಂಗೇಷಿಯಸ್ ಮರೆಲ್ ತಳಿನಲ್ಲಿ ಏನು ಸಮಸ್ಯೆ ಆಗಿತ್ತು? ಫಂಗೇಷಿಯಸ್ಸು ಈ ರೋಗ ನಮ್ಮ ಈ ಪ್ರದೇಶದಲ್ಲಿ ಜನ ಅಷ್ಟು ಇಷ್ಟಪಡಲ್ಲ, ಮೀನೇ ಇಷ್ಟಪಡಲ್ಲ. ಹಾಂ, ಫಂಗೇಷಿಯಸ್ ಮೀನ ಅಷ್ಟು ಅಥವಾ ಕೊಬ್ಬಿನಂಶ ಜಾಸ್ತಿ ಬರುತ್ತೆ, ಹಂಗಾಗಿ ಫ್ಯಾಟ್ ಕಂಟೆಂಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಜನ ಇಷ್ಟಪಡಲ್ಲ, ಹಂಗಾಗಿ ಅದನ್ನು ಬೆಳೆಸ್ತಾ ಇದೆ. ಮರದು ಒಳ್ಳೆ ಮೀನು ಮರಿ ಸಿಕ್ಕಿದ್ರೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಕ್ವಾಲಿಟಿ ಆಫ್ ಸೀಡ್ ಮೇಕ್ ಡಿಫ್ರೆನ್ಸ್, ಅದಕ್ಕೋಸ್ಕರ ಮರನ ಯಾರು ಪ್ರಾರಂಭ ಮಾಡಿದ್ರು ಬಟ್ ಅದರಲ್ಲಿ ಸಕ್ಸಸ್ ಇನ್ನ ಸಿಕ್ಕಿಲ್ಲ. ಓಕೆ, ಅಂದರೆ ಮರೆಲ್ಲ ಅಂದರೆ ನಿಮ್ಮ ಇಲಾಖೆನಲ್ಲಿ ನೀವು ಉತ್ಪಾದನೆ ಮಾಡಲ್ವಾ? ಹೊರಗಡೆಯಿಂದ ತರಿಸ್ಕೋಬೇಕ, ಖಾಸಗಿಯವರಿಂದ ತರಿಸ್ಬೇಕು. ಈ ತಿಲಾಪಿ ಆದರೆ ನೀವೇ ಅಭಿವೃದ್ಧಿ ಮಾಡ್ತೀರಿ, ಕರಿಮುದ್ನಳ್ಳಿಗೆ ಹೋಗ್ಬೋದು, ಮೀನು ಮರಿ ತರ್ಬೋದು, ಪಂಜರದಲ್ಲಿ ಬಿಟ್ಕೋಬೋದು. ಬೆಂಗಳೂರು ಹತ್ರ ಹೆಸರುಗಟ್ಟದ ಮೀನು ಮರಿ ಉತ್ಪಾದನಾ ಕೇಂದ್ರದ ಒಳ್ಳೆ ತಿಲಾಪಿಯ ಮೀನು ಮರಿ ಸಿಗುತ್ತೆ ಅಲ್ವಾ? ಓಕೆ, ಅಂದರೆ ಪಂಜರದ ಮೀನು ಕೃಷಿ ಅನ್ನೋದು ಹಿಂದೆನೆ ಬಂದಿದೆ, ಇಲಾಖೆನವ್ರು ನೀವು ಫಸ್ಟ್ ಅದನ್ನು ಪ್ರಯೋಗ ಮಾಡಿದ್ರಿ ಕೆ ಆರ್ ಎಸ್ ಅಲ್ಲಿ, ಪರವಾಗಿಲ್ಲ, ಯಶಸ್ವಿಯಾಗಿ ರೈತರು ಮಾಡಬಹುದು ಅನ್ನಿಸ್ತು. ಈಗ ರೈತರುಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಾಗದಿಂದ ಅವ್ರಿಗೆ ಬ್ಯಾಕಪ್ ಸಪೋರ್ಟು ಚೆನ್ನಾಗಿ ಸಿಗ್ತಾ ಇದೆ. ಈಗ 18 ಪಂಜರಗಳನ್ನು ಮಾಡಬೇಕಂದ್ರೆ ಏನು ಅದಕ್ಕೆ ಆಹಾರ ಮತ್ತು ಪಂಜರಗಳು ಎಲ್ಲ ಸೇರಿ 50 ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ಹೂಡಿಕೆ ಮಾಡಬೇಕಾಗತ್ತೆ. ಅದಕ್ಕೆ ಈ ಒಂದು ಮತ್ಸ್ಯ ಸಂಪದ ಯೋಜನೆಯಿಂದ ತುಂಬಾ ಅನುಕೂಲ ಆಗಿದೆ ಅಲ್ವಾ. ಈಗ ತಾವು ಹೇಳಿದಾಗೆ ಮೀನಾಕ್ಷಿಪುರ ಅಂದ್ರೆ ಅಲ್ವಾ, ಹೌದು, ಆ ಪ್ರದೇಶದಲ್ಲಿ ಈ ಏನು 10 ಜನರಿಗೆ ಇಷ್ಟಿಷ್ಟು ಜಾಗ ಅಂತ ಕೊಟ್ಟಿದ್ದೀರಿ, ಒಬ್ಬೊಬ್ಬರಿಗೆ 0.25 ಹೆಕ್ಟೇರ್ ಅಂದ್ರೆ 1/2 ಹೆಕ್ಟೇರ್ನ ಜಾಗನ ನಿಗದಿ, ಅದು ಏನು ಅಕ್ಷಾಂಶ ರೇಖಾಂಶ ನಿಗದಿ ಮಾಡಿ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಅವರು ಮೀನು ಕೃಷಿನ ಮಾಡ, ಅಂದ್ರೆ ಒಂಥರಹ ಏನು ಸಾಂಪ್ರದಾಯಿಕ ಮೀನು ಸಾಕಾಣಿಕೆಗೆ ಹೋಲಿಸಿದ್ರೆ ವಿಭಿನ್ನ ಅಂತ ಅನ್ಸುತ್ತೆ. ವಿಭಿನ್ನ ಬಂಡವಾಳ ಜಾಸ್ತಿ ಆದರೂ ಉತ್ಪಾದನೆ ಚೆನ್ನಾಗಿದೆ, ಹಾಗಾಗಿ ಪಂಜರದ ಮೀನು ಸಾಕಾಣಿಕೆಯನ್ನು ಮಾಡಬಹುದು ಅಲ್ವಾ. ಈಗ ಪಂಜರದಲ್ಲಿ ಇವ್ರು ಸಾಕ್ತಾ ಇದ್ದಾರೆ, ಸರಿ ಸರ್, ಅಂದ್ರೆ ಸಾಕಷ್ಟು ಬೇಡಿಕೆನೂ ಕೂಡ ಬರ್ತಾ ಇದೆ ನಿಮಗೆ, ನಾವು ಪಂಜರ ಇಡ್ತೀವಿ ಮಾಡ್ತೀವಿ ಅಂತ. ಹೌದೌದು, ತುಂಬಾ ಈಗ ಅರ್ಜಿಗಳು ಬೇಕಾದಷ್ಟು ಬರುತ್ತೆ. ಬಟ್ ಸುಮ್ಮನೆ ಅರ್ಜಿ ಹಾಕಿರೋದಕ್ಕಿಂತ ಬಂಡವಾಳ ಹಾಕಿ ಮಾಡೋ ಅಂಥವ್ರು ಬೇಕಾಗತ್ತೆ. ಹಂಗಾಗಿ ಆಸಕ್ತಿಯಿಂದ ಮಾಡೋ ಅಂಥವ್ರು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ಬಟ್ ಸುಮ್ಮನೆ ಅರ್ಜಿ ಹಾಕಿದವರು 1 ವರ್ಷ ಗುತ್ತಿಗೆ ತಗೊಂತಾರೆ, 2ನೇ ವರ್ಷಕ್ಕೆ ಅದನ್ನು ಡ್ರಾಪ್ ಮಾಡ್ತಾರೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ₹20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಪಂಜರದ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅನ್ನೋದಾದರೆ ಶಿವಕುಮಾರ್ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗಿ, ನನ್ನ ಮೊಬೈಲ್ ಸಂಖ್ಯೆ 7-8-9-2-3-4-0-1-8-5. ಇನ್ನೊಂದ್ಸರಿ ಹೇಳ್ತೀರ? 7-8-9-2-3-4-0-1-8-5. ಇನ್ನೂ ಒಂದ್ಸರಿ ಹೇಳ್ಬಿಡಿ ಸರ್. ಖಂಡಿತವಾಗಿ, 7-8-9-2-3-4-0-1-8-5 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಒಳ್ಳೆಯದು ಶಿವಕುಮಾರ್ ಅವರೇ, ಇದುವರೆಗೂ ಪಂಜರದ ಮೀನು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ಒಳ್ಳೆಯದಾಗಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್, ನಿಮಗೂ ಈ ಒಂದು ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು. ಪಂಜರದಲ್ಲಿ ಮೀನು ಕೃಷಿಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಟಿವಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಕೆರೆ ಮತ್ತು ಜಲಾಶಯಗಳಲ್ಲಿ ವೈಜ್ಞಾನಿಕ ಮೀನುಗಾರಿಕೆಯನ್ನು ಕುರಿತು ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರದ